ಆಕಾಶವಾಣಿಯ ಕಲಬುರಗಿ ಕೇಂದ್ರ ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಿತ್ಯ ಮೇಘ ಸಂದೇಶ, ಆನಂತರ ತಜ್ಞವಾಣಿಯಲ್ಲಿ ಈರುಳ್ಳಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು, ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ತರಕಾರಿ ಬೆಳೆಗಳ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ರವೀಂದ್ರ ಜಾವಡಗಿ ಅವರಿಂದ ಮಾಹಿತಿ. ಕೊನೆಯಲ್ಲಿ ಶ್ರೀಮಂತ್ ಡೊಂಗರಗಾಂವ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡಬೇಕಾ, ಫೈನಾನ್ಶಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ ಈಗ ಮಣಪ್ಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 or 15 ಡೇಸ್ ನಂತರ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪ್ಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಕರ್ನಾಟಕ ರಾಜ್ಯ ಜೀವನೋಪಾಯ ಅಭಿಯಾನದಿಂದ ಅದ್ಭುತವಾದ ರಾಷ್ಟೀಯ ವಸ್ತು ಪ್ರದರ್ಶನ ಮತ್ತು ಮಾರಾಟ, ಕರಕುಶಲತೆ, ಸಂಸ್ಕೃತಿ ಮತ್ತು ವಿವಿಧ ಖಾದ್ಯಗಳ ಗ್ರ್ಯಾಂಡ್ ಸೆಲೆಬ್ರೇಷನ್ಗೆ ಸಿದ್ದರಾಗಿ ಪ್ರಸ್ತುತಪಡಿಸಲಾಗುತ್ತಿದೆ ನಮ್ಮ ಸರಸ್ ಮೇಳ 2025. ಇಲ್ಲಿ 20 ಲೈವ್ ಫುಡ್ ಸ್ಟಾಲ್ಗಳು, ಕರ್ನಾಟಕ, ಕೇರಳ, ತಮಿಳುನಾಡು, ತೆಲಂಗಾಣ, ಪಶ್ಚಿಮ ಬಂಗಾಳ ಹಾಗೂ ಇನ್ನೂ ಅನೇಕ ಸ್ಥಳಗಳಿಂದ ಸಾಂಪ್ರದಾಯಿಕ ರುಚಿಗಳನ್ನು ಒದಗಿಸುತ್ತಿದೆ. 230 ಹೆಚ್ಚು ಕೈಮಗ್ಗಗಳು ಮತ್ತು ಜವಳಿ, ಕರಕುಶಲ ಮತ್ತು ಕಲಾಕೃತಿಗಳು, ಆಭರಣಗಳು ಹಾಗೂ ಪರಿಕರಗಳು, ಸಾವಯವ ಮತ್ತು ಆಹಾರ ಭಕ್ಷ್ಯಗಳು, ಆಟಿಕೆಗಳು ಹಾಗೂ ಇನ್ನೂ ಹೆಚ್ಚಿನ ಮಳಿಗೆಗಳು. ಪ್ರದರ್ಶನಕ್ಕಿಂತ ಹೆಚ್ಚು ಇದು ಒಂದು ಅನುಭವ. ವಿಶಿಷ್ಟವಾದ ಕರಕುಶಲ ಉತ್ಪನ್ನಗಳನ್ನು ಖರೀದಿ ಮಾಡಿ ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಸಂಭ್ರಮಿಸಿ. ಸ್ಥಳೀಯ ಕುಶಲಕರ್ಮಿಗಳು ಮತ್ತು ಸುಸ್ಥಿರ ಕರಕುಶಲಗಳನ್ನು ಬೆಂಬಲಿಸಿ. ಇದೇ ಫೆಬ್ರವರಿ 24 March 5 ಬೆಳಿಗ್ಗೆ 10:30 ರಾತ್ರಿ 9:30 ಶ್ರೀ ಶರಣ ಬಸವೇಶ್ವರ ಜಾತ್ರೆ ಮೈದಾನ ಕಲಬುರಗಿಯಲ್ಲಿ ನಮ್ಮ ಸರಸ್ ಮೇಳ 2025 ನಮ್ಮೊಂದಿಗೆ ಸೇರಿ. ನಮ್ಮ ಸರಸ್ ಮೇಳ, ಇಲ್ಲಿ ಪ್ರತಿ ಖರೀದಿಯೂ ವ್ಯತ್ಯಾಸವನ್ನು ಮಾಡುತ್ತದೆ. ನಾಣ್ಯ ನಾಣ್ಯ ನಾಣ್ಯ ನಡೆಯುತ್ತಣ್ಣ ಅಣ್ಣ. ನಾಣ್ಯಗಳ ಬಾಳಿಕೆ ಸುದೀರ್ಘವಾಗಿರೋದ್ರಿಂದ ಒಂದೇ ಮುಖಬೆಲೆಯ ವಿವಿಧ ನಾಣ್ಯಗಳು ಏಕಕಾಲದಲ್ಲಿ ಚಲಾವಣೆಯಲ್ಲಿರುತ್ತೆ. ಆದ್ದರಿಂದ ವದಂತಿಗಳ ಬಗ್ಗೆ ಎಚ್ಚರದಿಂದಿರಿ ಮತ್ತು ಸಂಕೋಚವಿಲ್ಲದೆ ಚಲಾಯಿಸಿ. ಗ್ರಾಹಕರಿಂದ ನಾಣ್ಯ ಸ್ವೀಕರಿಸುವಂತೆ ಬ್ಯಾಂಕ್ಗಳಿಗೂ ಸೂಚಿಸಲಾಗಿದೆ. ನಾಣ್ಯ ನಾಣ್ಯ ನಾಣ್ಯ ನಡೆಯುತ್ತಣ್ಣ ಅಣ್ಣ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. LIC ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್.

ಮತ್ತೆ ಈಗ ಬೇಸಾಯ ಕ್ರಮಗಳ ಬಗ್ಗೆ ನಾವು ನೋಡೋದಾದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಇದನ್ನ ಮೂರು ವಿಧದಲ್ಲಿ ನಾವು ಬಿತ್ತನೆ ಮಾಡಬಹುದು. ಒಂದು ಬೀಜವನ್ನು ಚೆಲ್ಲುವುದರ ಮುಖಾಂತರ, ಆಮೇಲೆ ಬೀಜವನ್ನು ಕೂರಿಗೆಯಿಂದ ಬಿತ್ತನೆ ಮಾಡುವ ಮುಖಾಂತರ, ಆಮೇಲೆ ಸಸಿಗಳನ್ನು ತಯಾರು ಮಾಡಿ ನಾಟಿ ಮಾಡುವ ಮುಖಾಂತರ, ಈ ಮೂರು ವಿಧಾನಗಳು ಇವೆ. ಆಮೇಲೆ ಈ ಬೆಳೆಗೆ ಕೆಲವೊಂದು ಲಘು ಪೋಷಕಾಂಶಗಳ ಅವಶ್ಯಕತೆನೂ ಇದೆ. ಈಗ ಮುಖ್ಯವಾದ ಸಾರಜನಕ ರಂಜಕ ಪೊಟ್ಯಾಶ್ ಅಲ್ಲದೇನೆ ನಾವು ಸಲ್ಫರ್ ಮತ್ತು ಸತುವು, ಸಲ್ಫರ್ ಅಥವಾ ಜಿಂಕ್ ಸಲ್ಫೇಟ್ ಅಂತ ಹೇಳ್ತೇವೆ, ಅವು ಕೂಡ ಈ ಬೆಳೆಗೆ ಬೇಕಾಗ್ತದೆ. ಈಗ ಸಲ್ಫರ್ ಮತ್ತು ಸತುವು ಕೊಡೋದ್ರಿಂದ ಗಡ್ಡೆಗಳ ಗುಣಮಟ್ಟ ಚೆನ್ನಾಗಿರ್ತದೆ ಮತ್ತು ಗಡ್ಡೆಗಳು ಕಟಾವ್ ಮಾಡಿದ ನಂತರ ನಾವು ಹೆಚ್ಚು ದಿವಸಗಳ ಕಾಲ ಅವನ್ನ ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ಸುಮಾರು 20 ಕೆಜಿಯಷ್ಟು ಜಿಪ್ಸಮ್ ಹಾಕಬೇಕಾಗ್ತದೆ. ಸಲ್ಫರ್ ಒದಗಿಸಬೇಕಂದ್ರೆ ಜಿಪ್ಸಮ್ ಅಂತ ಸಿಗುತ್ತದೆ, ಅದನ್ನ ಒಂದು 20 ಕೆಜಿಯಷ್ಟು ಒಂದು ಎಕರೆಗೆ, ಮತ್ತು ಜಿಂಕ್ ಸಲ್ಫೇಟ್ ಒಂದು 10 ಕೆಜಿ ಒಂದು ಎಕರೆಗೆ ನಾವು ಒದಗಿಸಿದಾದಲ್ಲಿ ಉತ್ತಮ ಇಳುವರಿ ನೀವು ಪಡೆಯಬಹುದು ಮತ್ತು ಗಡ್ಡೆಗಳ ಶೇಖರಣಾ ಸಾಮರ್ಥ್ಯ ಕೂಡ ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಸಸಿಗಳನ್ನು ತಯಾರು ಮಾಡಿ ಮುಂದೆ ನಾವು ನಾಟಿ ಮಾಡುವ ಪದ್ಧತಿ ಹೇಗಪ್ಪ ಅಂತಂದ್ರೆ, ಒಂದು ಎಕರೆಗೆ ಬೇಕಾಗುವ ಸಸಿಗಳನ್ನು ಬೆಳಿಬೇಕಂತಂದ್ರೆ ಒಂದು 7.5 ಮೀಟರ್ ಉದ್ದ ಮತ್ತು 1.5 ಮೀಟರ್ ಅಗಲ ಮತ್ತು 10 ಸೆಂಟಿಮೀಟರ್ದಷ್ಟು ಎತ್ತರವಾದಂತಹ ಒಂದು 10 ಮಡಿಗಳನ್ನು ನಾವು ತಯಾರಿಸಬೇಕು. ಪ್ರತಿ ಮಡಿಗೆ ಒಂದು 3 ರಿಂದ 1.5 ಬುಟ್ಟಿ ಕೊಟ್ಟಿಗೆ ಗೊಬ್ಬರ ಮತ್ತು ಒಂದು 1/2 ಕೆಜಿಯಷ್ಟು 15 15 15 ಅಥವಾ 19 19 19 ಸಂಯುಕ್ತ ಗೊಬ್ಬರವನ್ನು ಮಣ್ಣಿನಲ್ಲಿ ಕೊಟ್ಟು ಚೆನ್ನಾಗಿ ಆ ಮಡಿಗಳಿಗೆ ಬೆರೆಸಬೇಕಾಗ್ತದೆ. ನಂತರ ಬಿತ್ತನೆ ಬೀಜಗಳನ್ನು 7.5 ಸೆಂಟಿಮೀಟರ್ ಅಂತರದಲ್ಲಿ ಸಾಲುಗಳಲ್ಲಿ ಬಿತ್ತಬೇಕಾಗ್ತದೆ. ಆಮೇಲೆ ತಕ್ಷಣ ನಾವು ಬೀಜ ಹಾಕಿದ ನಂತರ ಮಡಿಗಳಿಗೆ ನೀರು ಬಿಡಬೇಕು. ಸಸಿಗಳು 6 ರಿಂದ 8 ವಾರಗಳಲ್ಲಿ ನಾಟಿ ಮಾಡಲು ತಯಾರಾಗ್ತವೆ. ಸಸಿಗಳನ್ನು ನಾಟಿ ಮಾಡುವ ಮೊದಲು ಸಸಿಗಳ ಬೇರುಗಳು 2 ಗಂಟೆ ಕಾಲ ಶೇಕಡ 1 ಕಾರ್ಬನ್ ಡೈಜಿನ್ ಮತ್ತು ಶೇಕಡ 0.25 ಕಾರ್ಬೋಸಲ್ಫಾನ್ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕು. ಈ ರೀತಿಯಾಗಿ ಉಪಚಾರ ಮಾಡುವುದರಿಂದ ಮುಖ್ಯ ಕ್ಷೇತ್ರದಲ್ಲಿ ಸುಮಾರು 30 ರಿಂದ 40 ದಿನಗಳವರೆಗೆ ಯಾವುದೇ ಶಿಲೀಂಧ್ರ ರೋಗ ಬರದಂತೆ ಇದು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಸಸಿ ಮಡಿಗಳಲ್ಲಿ ಬರುವಂತಹ ಡ್ಯಾಂಪಿಂಗ್ ಆಫ್ ಅಥವಾ ಸಸಿ ಕೊಳೆಯುವ ರೋಗ ಅಂತ ಬರ್ತದೆ, ಅದಕ್ಕೆ ನಾವು ಒಂದು ಜೈವಿಕ ಶಿಲೀಂಧ್ರನಾಶಕ ಬಳಸಬೇಕಾಗ್ತದೆ. ಅದು ಟ್ರೈಕೋಡರ್ಮ ವಿರ್ಡೆ ಅಂತ ಹೇಳ್ತೀವಿ ನಾವು. ಅದನ್ನ 1.25 ಕಿಲೋಗ್ರಾಂ ಪ್ರತಿ ಹೆಕ್ಟರ್ಗೆ ಅದು ಸಗಣಿ ಗೊಬ್ಬರದಲ್ಲಿ ಅದರಲ್ಲಿ ಮಿಕ್ಸ್ ಮಾಡಿ ನಾವು ಹೊಲದಲ್ಲಿ ಹಾಕಿದ್ರೆ ಈ ಒಂದು ಸಸಿ ಸಾಯುವ ರೋಗ ಅಥವಾ ಕೊಳೆಯ ರೋಗ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಸಸಿ ತಯಾರಾದ ನಂತರ ನಾಟಿ ಯಾವ ರೀತಿ ಮಾಡಬಹುದು ಅಂತಂದ್ರೆ, ನಾಟಿ ಮಾಡುವ ಜಮೀನನ್ನು ರೆಂಟೆ ಅಥವಾ ಎಲ್ಲ ಹೊಡೆದು ಮಣ್ಣನ್ನು ನಾವು ಸರಿಯಾಗಿ ಹದಗೊಳಿಸಿ ನಾಟಿ ಮಾಡುವ ಮುನ್ನ ಪೂರ್ತಿ ಪ್ರಮಾಣದ ನಾ ಹೇಳಿದ ಹಾಗೆ ಪೂರ್ತಿ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ, ಶೇಕಡ 50% ಸಾರಜನಕ, ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್ ಗೊಬ್ಬರಗಳನ್ನು ಕೊಡಬೇಕಾಗ್ತದೆ. ಸಸಿಗಳನ್ನು 15 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಸುಮಾರು 7.5 ರಿಂದ 10 ಸೆಂಟಿಮೀಟರ್ 1 ನಾವು ನಾಟಿ ಮಾಡ್ಕೋಬೇಕಾಗ್ತದೆ. 6 ವಾರಗಳ ನಂತರ ಉಳಿದ ಶೇಕಡ 50% ಸಾರಜನಕವನ್ನು ಮೇಲ್ಗೊಬ್ಬರವಾಗಿ ನಾವು ಕೊಟ್ಟು ಸಸಿಗಳಿಗೆ ಸ್ವಲ್ಪ ಮಣ್ಣು ಏರಿಸಬೇಕು. ನಾಟಿ ಮಾಡುವ ಕಾಲದಲ್ಲಿ ಸಸಿಗಳ ತುದಿಯನ್ನು ಕತ್ತರಿಸಿ ನಾಟಿ ಮಾಡುವುದರಿಂದ ಹೆಚ್ಚಿನ ಇಳುವರಿಯನ್ನು ಬಡುವುದೆಂದು ನಾವು ಕಂಡು ಬಂದಿದೆ. ಆಮೇಲೆ ಇದು ಒಂದು ನಾಟಿ ಮಾಡುವ ವಿಧಾನ. ಆಮೇಲೆ ಚೆಲ್ಲುವುದು ಅಥವಾ ಕುರಿಗೆ ಬಿತ್ತನೆ ಮಾಡುವುದು. ಈಗ ಚೆಲ್ಲುವುದು ಅಂತಂದ್ರೆ ಭೂಮಿಯನ್ನು ಬಿತ್ತನೆಗೆ ಸಿದ್ಧಪಡಿಸಿದ ನಂತರ ಶಿಫಾರಸು ಮಾಡಿದ ಪೂರ್ತಿ ಪ್ರಮಾಣದ ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿನಲ್ಲಿ ಸೇರಿಸಬೇಕು. ತಳ್ಳಿಗೆ ಈ ಬೀಜಗಳನ್ನು ಕೈಯಿಂದ ಬಿತ್ತಿ 4 ವಾರಗಳ ನಂತರ ಒಂದು 5 ಸೆಂಟಿಮೀಟರ್ 1 ಸಸಿಗಳನ್ನು ಉಳಿಸಿ ಉಳಿದವುಗಳನ್ನು ನಾವು ಕಿತ್ತು ಹಾಕಬೇಕಾಗ್ತದೆ. ಅಂದ್ರೆ ಈ ರೀತಿ ಮಾಡುವುದರಿಂದ ಗಡ್ಡೆಗಳ ಗಾತ್ರ ಸರಿಯಾಗಿ ಬಂದು ಇಳುವರಿ ಕೂಡ ಹೆಚ್ಚಿಗೆ ಪಡೆಯಬಹುದು. ಈ ಮೂರು ನಾಟಿ ವಿಧಾನಗಳ ಪೈಕಿ ಈಗ ಕೂರಿಗೆ ಬಿತ್ತನೆ ಮಾಡುವುದು ಮತ್ತು ಚೆಲ್ಲುವುದು ಇದು ಪ್ರಮುಖವಾಗಿ ಮುಂಗಾರು ಬೆಳೆಗೆ ಇದು ಸೀಮಿತವಾಗಿರುತ್ತದೆ ಮತ್ತು ನಾಟಿ ಮಾಡುವ ಪದ್ಧತಿ ಹಿಂಗಾರು ಬೆಳೆಗೆ ಸೀಮಿತವಾಗಿರುತ್ತದೆ. ಆಮೇಲೆ ನಾಟಿ ಮಾಡಿದ ಮೇಲೆ ಮತ್ತು ಬಿತ್ತನೆ ಮಾಡಿದ ಮೇಲೆ ನೀರು ಮತ್ತು ಕಳೆಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕಪ್ಪ ಅಂತಂದ್ರೆ, ಈಗ ಹವಾಮಾನ ಮತ್ತು ಮಣ್ಣಿನ ಗುಣಧರ್ಮಕ್ಕ ಅನುಸಾರವಾಗಿ ನಾವು ಸುಮಾರು 6 ರಿಂದ 7 ದಿವಸಗಳಿಗೊಮ್ಮೆ ನಾವು ನೀರು ಬಿಡಬೇಕಾಗ್ತದೆ. ಅಧಿಕ ಇಳುವರಿಯನ್ನು ಪಡೆಯಲು ಸಸಿ ಮಾಡಿದ ದಿನದಿಂದ ಗಡ್ಡೆಗಳನ್ನು ಕಟಾವು ಮಾಡುವವರೆಗೂ ಕೂಡ ಒಂದು ಸುಮಾರು 16 ರಿಂದ 20 ಸಲ ನೀರು ಕೊಡುವ ಅವಶ್ಯಕತೆವಾಗಿರುತ್ತದೆ. ಈ ಕಳೆಗಳ ನಿಯಂತ್ರಣ ಮಾಡಬೇಕಂತಂದ್ರೆ ಕಳೆಗಳು ನೀರು ಬೆಳಕು ಮತ್ತು ಪೋಷಕಾಂಶಗಳಿಗೋಸ್ಕರ ನಮ್ಮ ಪ್ರಮುಖವಾದ ಬೆಳೆಗಳ ಜೊತೆ ಸ್ಪರ್ಧೆ ಮಾಡ್ತವೆ. ಹೀಗಾಗಿ ಈ ಕಳೆಗಳ ಪೈಪೋಟಿಯಿಂದ ಸಸಿಗಳ ಸಂಖ್ಯೆ ಕಡಿಮೆ ಆಗುವುದರ ಜೊತೆಗೆ ಬೆಳವಣಿಗೆ ಕೂಡ ಕುಂಠಿತವಾಗಿ ಗಡ್ಡೆ ಗಾತ್ರ ಚಿಕ್ಕದಾಗಿ ಇಳುವರಿಯಲ್ಲಿ ಶೇಕಡ 40 ರಿಂದ 70 ರಷ್ಟು ಕೂಡ ಕಳೆಗಳ ನಿಯಂತ್ರಣ ಮಾಡದೇ ಇದ್ರಿಂದ ಇಳುವರಿ ಕಡಿಮೆ ಆಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಈರುಳ್ಳಿಯಲ್ಲಿ ನಾಟಿ ಮಾಡಿದ 1.5 ತಿಂಗಳೊಳಗಾಗಿ ಕಳೆ ನಿಯಂತ್ರಣ ಮಾಡುವುದು ಬಹಳ ಮುಖ್ಯ.